Jaya Jaya Messianige, Jaya Jaya Hosianige, Ishu Badina Dolu, Davida Pura Dolu, Janisita Yesu Katha. ಚಂದದಿ ಸಾರಿದರು ಮೋದದಿ ಕತನ ವಂದಿಸಲೋ ಸುಗ ತಂದರು ಕಾಣಿಕೆಯ ದೇವಗೆ ಮಹಿಮೆ ಭೂಮಿಯೊಳ್ ಸಮಾಧಾನ ಹರ್ಷದಿ ಮಾಡುತ್ತ ಬಂದರು ದೂತರು ಮಹಾಮುದದಿಂದ ಜನಿಸಿದ ಯೇಸು ಕಥಾ ಆಹಾ